ಯಾದಾ ಈ ಸಂಗಮ ಹೊಸ ಬಾಳಿನ ಆಶಾ ಸುಮ ಬೆಸೆಯಿತು ನಮ್ಮ ಈ ಪ್ರೇಮ ಹೊಸ ಬಾಳಿನ ಶಾಸುಮ ಬೆಸೆಯಿತು ನಮ್ಮ ಈ ಪ್ರೇಮ ಆಯಾದ ನಲ್ಲೆ ಚಂದುಟಿಯು ಕೆಂಪೇರಿದೇಕೆ ನಿನ್ನನೆ ಸೇರೋ ಕಾತುರವದಕ್ಕೆ ನಿಂದಿಹೆ ನಾನು ಪೂರೈಸೆ ಬಯಕೆ ಒಂದಾಗಿ ನಡೆವ ಒಲವೆಂಬ ಜಗಕ್ಕೆ ಒಂದಾಗಿ ನಡೆವ ಒಲವೆಂಬ ಜಗಕ್ಕೆ ಹೊಸ ಬಾಳೆ ಸಂಗಮ